ಇವರು 30 ವರ್ಷದಿಂದ ಗಾಣವನ್ನು ಲಿಂಗಸೂರಿನಲ್ಲಿ ಹಾಕ್ಕೊಂಡು ಲಕ್ಷ್ಮೀ ಐಲ್ ಮಿಲ್ ಅಂತೇಳಿ ಗಾಣವನ್ನು ನಡೆಸ್ತಾ ಇದ್ದಾರೆ. ಗಾಣ ವಿಶೇಷವಾಗಿ ಶೇಂಗಾದ ಎಣ್ಣೆ, ಕುಸುಬೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಉತ್ಪಾದನೆಯನ್ನು ಮಾಡಿ ಮಾರತಕ್ಕಂಥ ಒಂದು ಉದ್ಯೋಗದಲ್ಲಿ ಶಿವರಾಜ್ ಅವರು ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಣದಿಂದ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ, ಹೇಗೆ ಪರ್ಚೇಸ್ ಮಾಡ್ತಾರೆ, ಶೇಂಗಾ ಇರ್ಬೋದು, ಮೂಲ ವಸ್ತುಗಳನ್ನು ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮತ್ತು ಕೇಳುಗರೊಂದಿಗೆ ಶಿವರಾಜ್ ಅವರು ಹಂಚ್ಕೋತಿದ್ದಾರೆ. ಶಿವರಾಜ್ ಅವರೇ, ಗಾಣವನ್ನು ಹಾಕಿ ತಾವು 20 ವರ್ಷ ಆತಿದ್ರು? ಸರ್, ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ತಾ ಇದ್ದೀವಿ, 30 ವರ್ಷ ಆಯ್ತು ಇಲ್ಲಿಗೆ. ಇವಾಗ ಅವರು ಬಿಟ್ಟಿದ್ದಾರೆ, ಇವಾಗ ನಾವು ನಡೆಸ್ಕೊಂಡು ಹೊಂಟಿದ್ದೀವಿ ರೀ. ಎಷ್ಟು ಗಾಣಗಳಿದಾವೆ, ಏನೇನು ಗಾಣದ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ? ಮೂಲವಾಗಿ ಕುಸುಬೆ ಎಣ್ಣೆ ರೀ ಸರ್, ಅದು ಕಟ್ಟಿಗೆ ಗಾಣದಿಂದನೇ ಮಾಡೋದು. ಇನ್ನೊಂದು ಶೇಂಗಾ ಎಣ್ಣೆ, ಶೇಂಗಾ ಎಣ್ಣೆ ಬಂದು ರೋಟರಿಯಲ್ಲಿ ಹಾಕಿ ತೆಗಿತೀವಿ. ಇನ್ನೊಂದು ಕೊಬ್ಬರಿ ಎಣ್ಣೆ, ಆಯಿಲ್ ಎಕ್ಸ್ಪಿಲ್ಲರ್ ಅಂತ ಬರುತ್ತೆ, ಆ ಎಕ್ಸ್ಪಿಲ್ಲರ್ ಅಲ್ಲಿ ಹಾಕಿ ತೆಗಿತೀವಿ ಎಣ್ಣೆ. ಈಗ ಇದೆಲ್ಲ ಮಷಿನರಿಗಳು, ಈಗೆಲ್ಲ ಸಾಕಷ್ಟು ಸುಧಾರಿತ ಮಷಿನರಿಗಳು ಇತ್ತೀಚೆಗೆ ಬರ್ತಾ ಇದ್ದಾವೆ. ನಿಮ್ಮದು ಎಲ್ಲ ಮಷಿನರಿಗಳನ್ನು, ಗಾಣಗಳನ್ನು ಪರ್ಚೇಸ್ ಮಾಡಿ 20 ವರ್ಷ ಆಯ್ತೀವಿ ಅಲ್ಲ? 30 ವರ್ಷಗಳಾಯ್ತು ಸರ್. ಹಾಂ, ಕಟ್ಟಿಗೆ ಗಾಣ ಪರ್ಚೇಸ್ ಮಾಡಿ 30 ವರ್ಷ ಆಯ್ತು ಸರ್. ಇವೆಲ್ಲ ನ್ಯೂ ಟ್ರೆಂಡ್ ಇದಾವೆ ಸರ್. ಇನ್ನು ರೋಟ್ರಿ ನ್ಯೂ ಟ್ರೆಂಡು, ಅಲ್ಲಿಂದ ಇದು ಎಕ್ಸ್ಪಿಲ್ಲರ್ನು ಇವಾಗ ನ್ಯೂ ಹೊಸದಾಗಿ ಖರೀದಿ ಮಾಡಿರೋದು. ರೋಟ್ರಿ ಬಂದು ಅದು ಮುಂಚೆನೆ ಹೂಡಿಕೆಯಲ್ಲಿದ್ವು, ಆದರೆ ಇವಾಗ ನಾವು ತಗೊಂಬಂದು ಹಾಕಿರೋದು ಒಂದು 4-5 ವರ್ಷ ಆಯ್ತು ಸರ್. ಮೊದಲು ನೋಡ್ರಿ, ನಾವು ಹಳ್ಳಿ ಒಳಗೆಲ್ಲ ಗಾಣದ ಎಣ್ಣೆಯನ್ನು ಎತ್ತುಗಳ ಮುಖಾಂತರ ಗಾಣವನ್ನು ತಿರುಗಿಸಿ ರುಬ್ಬಿ ಅದನ್ನೆಲ್ಲ ಮಾಡಿ ಮಾಡ್ತಾ ಇದ್ರು. ಆ ಸಿಸ್ಟಮ್ ನಿಮ್ಗೇನಾದ್ರು ಪರಿಚಯ ಮೊದಲೆಲ್ಲ 30 ವರ್ಷ ಹಿಂದೆ? ಅದು ನಮ್ಮ ತಂದೆಯವರು, ನಮ್ಮ ತಾತನವ್ರ ಕಾಲದಿಂದ ಮುತ್ತಾತನವ್ರ ಕಾಲದಿಂದ ಪರಂಪರೆಯಾಗಿ ಉಳಿಸ್ಕೊಂಡು ಬಂದಿದ್ವಿ ಸರ್. ಎತ್ತಿಲಿಂದ ಗಾಣ ಹೊಡೆದಿರೋದು, ಕಲ್ಗಾಣ ಇದ್ವು, ಅದಾದ್ಮೇಲೆ ಕಟ್ಟಿಗೆ ಗಾಣಗಳಿದ್ವು, ಅವನ್ನೆಲ್ಲ ರೂಢಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಸರ್. ಅಂದ್ರೆ ನಿಮ್ಮ ಮನೆತನದ ಉದ್ಯೋಗವೇ ಗಾಣವನ್ನ ನಡೆಸುದು, ಗಾಣದ ಎಣ್ಣೆಯನ್ನು ತೆಗೆದುಬಿಟ್ಟು ಮಾರಾಟ ಮಾಡ್ತದೆ? ಹೌದು ಸರ್. ಈ ನೋಡ್ರಿ, ಯಾವುದೇ ಒಂದು ಗಾಣವನ್ನು ಅಥವಾ ಉತ್ಪಾದನೆಯನ್ನು ಮಾಡಬೇಕಾದ್ರೆ ಮೂಲ ವಸ್ತುಗಳು ಬೇಕಾಗ್ತವೆ. ಶೇಂಗಾದ ಎಣ್ಣೆ ಮಾಡಬೇಕಾದ್ರೆ ಶೇಂಗಾ ಬೇಕು, ಕುಸುಬೆಗೆ ಕುಸುಬೆ, ಕೊಬ್ಬರಿ ಇವೆಲ್ಲ ಬೇಕಾಗ್ತವೆ. ಹೇಗೆ ಎಲ್ಲೆಲ್ಲಿ ಹೋಗ್ತೀರಿ, ಖರೀದಿ ಮಾಡ್ತೀರಿ, ಯಾಕಂದ್ರೆ ನೀವು ಸ್ವಂತ ಉತ್ಪಾದನೆ ಮಾಡ್ತಾ ಇದ್ರೆ ಹೇಗೆ? ಸರ್, ನಾವು ರೈತರಿಂದನೂ ಖರೀದಿ ಮಾಡ್ತೀವಿ, ಅಲ್ಲಿಂದ ದಲ್ಲಾಳಿ ಅಂಗಡಿಗಳಲ್ಲೂ ಖರೀದಿ ಮಾಡ್ತೀವಿ. ಮೂಲ ವಸ್ತು ಶೇಂಗಾ ಮಾತ್ರ ಮಿಲ್ಲಿನಿಂದ ಖರೀದಿ ಮಾಡ್ತೀವಿ ಸರ್, ಶೇಂಗಾ ಮಿಲ್ಲಿನಿಂದ ಖರೀದಿ ಮಾಡ್ತೀವಿ. ಈ ನೋಡ್ರಿ, ವಿಶೇಷವಾಗಿ ಶೇಂಗಾ ಇರ್ಬೋದು, ಕುಸುಬೆ ಇರ್ಬೋದು, ಪ್ರತಿನಿತ್ಯ ತಿಂತಕ್ಕಂಥ ಒಂದು ವಸ್ತು, ಪ್ರತಿನಿತ್ಯ ಎಲ್ಲರೂ ಬಳಸ್ತಕ್ಕಂಥ ಒಂದು ಎಣ್ಣೆ ಅದು, ಅಡುಗೆ ಎಣ್ಣೆ. ಇಲ್ಲಿ ಉತ್ತಮ ಗುಣಮಟ್ಟದ ಎಣ್ಣೆಯನ್ನು ಉತ್ಪಾದನೆ ಮಾಡಬೇಕಾದ್ರೆ ನೀವು ಖರೀದಿ ಮಾಡ್ತಕ್ಕಂಥದ್ದು ಶೇಂಗಾ. ವಿಶೇಷವಾಗಿ ಶೇಂಗಾಕ್ ಬಂದರೆ ಶೇಂಗಾದಲ್ಲಿ ಸಾಕಷ್ಟು ಒಂದು ಗುಣಮಟ್ಟ ಇತ್ತೀಚೆಗೆ ಭಾಳಷ್ಟು ಕೆಟ್ಟುಬಿಟ್ಟಿದೆ. ಶೇಂಗಾ ಇಟ್ಟಿರ್ತಾರೆ, ಕುಮಸ್ ಬಂದಿರ್ತವೆ, ವಾಸನೆ ಆಗಿರ್ತವೆ, ಕಹಿಯಾಗಿರ್ತವೆ, ಅಂಥವೆಲ್ಲ ತಂದು ಗಾಣಕ್ಕೆ ಹಾಕಿದರೆ ಒಳ್ಳೆ ಒಂದು ಪರಿಶುದ್ಧ ಎಣ್ಣೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರಿಂದ ಭಾಳಷ್ಟು ಹಾನಿಯಾಗುವ ಸಾಧ್ಯತೆ ಇರ್ತವೆ. ನೀವು ಯಾವ ರೀತಿ ಖರೀದಿ ಮಾಡ್ತೀರಿ ಗುಣಮಟ್ಟವನ್ನು? ಸರ್, ನಾವು ಮಾಶರ್ ಚೆಕ್ ಮಾಡ್ತೀವಿ, ಮಾಶರ್ ಚೆಕ್ ಮಾಡಿದ ನಂತರ ಅವು ಡ್ರೈ ಶೇಂಗಾ ಮಾತ್ರ ಇದ್ರೆ ಮಾತ್ರ ಗೆಜ್ಜೆ ಶೇಂಗಾ ತರಿಸ್ತೀವಿ. ಗೆಜ್ಜೆ ಶೇಂಗಾ ಬಿಟ್ಟರೆ ಮತ್ತಿನ್ಯಾವುದು ನಾವು ಗಾಣಕ್ಕೆ ಹಾಕೋದಿಲ್ಲ. ಈಗ ನೀವು ಭಾಳಷ್ಟು 30 ವರ್ಷದಿಂದ ಗಾಣವನ್ನು ಎಣ್ಣೆ ಮಾರ್ತಾ ಇದ್ದೀರಿ, ಯಾವ ಎಣ್ಣೆಗೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ ನಿಮಗೆ? ಸರ್, ಶೇಂಗಾಕ್ಕೂ ಬರ್ತಾ ಇದೆ, ಕುಸುಬೆಗೂ ಬರ್ತಾ ಇದೆ ಸರ್. ಇತ್ತೀಚೆಗೆ ಒಂದು ಸ್ವಲ್ಪ ಸೂರ್ಯಕಾಂತಿ ಕೇಳ್ತಾ ಇದ್ದಾರೆ, ಇನ್ನೊಂದು 15 ದಿನ ಇಲ್ಲ ಒಂದು ತಿಂಗಳೊಳಗಡೆ ಸೂರ್ಯಕಾಂತಿನೂ ಚಾಲು ಮಾಡ್ತೀವಿ ಸರ್. ಅಂದ್ರೆ ಸದ್ಯ ನಿಮ್ದು ಸೂರ್ಯಕಾಂತಿ ಎಣ್ಣೆ ಮಾಡೋದಿಲ್ಲ ಉತ್ಪಾದನೆ? ಈ ಉತ್ಪಾದನೆ ಇಲ್ಲ ಸರ್, ಇನ್ನೊಂದು 15 ದಿನ 2 ಮಿಷನ್ ಬರೋವಿದಾವೆ, ಬಂದ್ಮೇಲೆ ನಾವು ರೆಗ್ಯುಲರ್ ಆಗಿ ಸೂರ್ಯಕಾಂತಿ ಎಣ್ಣೆ ಕೊಡ್ತೀವಿ ಸರ್. ಈಗ ಮಷಿನ್ ಅಂದ್ರೆ ಸೂರ್ಯಕಾಂತಿ ಎಣ್ಣೆಗೆ ಅದಕ್ಕೂ ಮಷಿನರಿ ಬೇರೆನಾ ಅಥವಾ ಇದೇ ಟೈಪ್ ಬರ್ತಾವ ನಿಮಗೆಲ್ಲ ಕಟ್ಟಿಗೆ ಗಾಣಗಳ ಟೈಪ್? ಸರ್, ಕಟ್ಟಿಗೆ ಗಾಣಕ್ಕೆ ಹಾಕಿದ್ರೆ ಪರ್ಸೆಂಟೇಜ್ ಬರಂಗಿಲ್ಲ ಸರ್, ಆ ಮೂಲವಾಗಿ ಎಕ್ಸ್ಪಿಲ್ಲರ್ ಇದ್ದನೇ ತೆಗಿಯೋದು ಸರ್ ಅದನ್ನ ಸೂರ್ಯಕಾಂತಿನ. ಹಂಗಾಗಿ ನಾವು ಫಿಲ್ಟರ್ ಬೇಕು ಸರ್, ಅದಕ್ಕೆ ಫಿಲ್ಟರ್ ಮಾಡಕ್ ಬೇಕು, ಎಲ್ಲದಕ್ಕೂ ಫಿಲ್ಟರ್ ಮೆಷಿನ್ ಬೇಕು, ಬಾಯ್ಲರ್ ಬೇಕು, ಎಲ್ಲ ಸಿಸ್ಟಮ್ ತರಿಸ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಕೊಬ್ಬರಿ ಎಣ್ಣೆನ ತಾವು ಎಕ್ಸ್ಪೆಲ್ಲರ್ ಅನ್ನ ಹಾಕೊಂಡಿರಿ, ಇದು ಕೊಬ್ಬರಿ ಎಣ್ಣೆ ಉತ್ಪಾದನೆ ಮಾಡಕತ್ತೆ 20 ವರ್ಷ ಆಯ್ತು? ಸರ್, ಕೊಬ್ಬರಿ ಎಣ್ಣೆ ಉತ್ಪಾದನೆ ಮಾಡಕ್ಕೆ 15 ವರ್ಷ ಆಯ್ತು ಸರ್. ಎಷ್ಟು ಕಾಸ್ಟ್ ಎಲ್ಲ ಮಷಿನ್ ಅದು ಎಷ್ಟು ಆತವ ನಿಮಗೆಲ್ಲ? ಸರ್, ಎಕ್ಸ್ಪೆಲ್ಲರ್ ಬಂದು ಬಾಯ್ಲರು ಫಿಲ್ಟ್ರು ಎಲ್ಲ ಸೇರ್ಕೊಂಡು 4.5 ಲಕ್ಷ ಬೀಳುತ್ತೆ ಸರ್. ಸ್ವಲ್ಪ ಹೇಳಿ, ಕೊಬ್ಬರಿ ಎಣ್ಣೆನ ಯಾವ ರೀತಿ ಬರುತ್ತೆ ನಿಮಗೆ, ಯಾವ ರೀತಿ ತಿಳಿದರು ಬಾಯ್ಲರು ಫಿಲ್ಟರು ಎಕ್ಸ್ಪೆಲ್ಲರು ಅಂತೇಳಿ, ಹೇಗೆ ಅಲ್ಲಿ ಉತ್ಪಾದನೆ ಪ್ರಾರಂಭ ಆಗುತ್ತೆ ಸ್ವಲ್ಪ ಹೇಳಿ, ಯಾವ ರೀತಿ ಅಲ್ಲಿ ಬಾಯ್ಲರ್ ಅಂದ್ರೆ ಏನು ಬಾಯ್ಲ್ ಮಾಡ್ತೀರಾ ಹೇಗೆ? ಈಗ ಸ್ಟೀಮ್ ಕೊಡೋದು ಸರ್, ಈ ಸೂರ್ಯಕಾಂತಿಗೆ ಸ್ಟೀಮ್ ಕೊಡೋದು. ಸ್ಟೀಮ್ ಕೊಟ್ಟ ನಂತರ ಅದಕ್ಕೆ ಎಷ್ಟು ಹದ ಬೇಕು ಅಷ್ಟು ಹದ ಕೊಟ್ಟ ಮೇಲೆ ಎಣ್ಣೆ ನೀಟಾಗಿ ತಿಳಿಯಾಗಿ ಬರುತ್ತೆ ಸರ್. ಸೂರ್ಯಕಾಂತಿ ಬೀಜವನ್ನ ಸ್ಟೀಮ್ ಮಾಡೋದನ್ನ ಹೀಟ್ ಮಾಡೋದು ಸರ್. ಅದಕ್ಕೆ ಒಂದು ಸ್ವಲ್ಪ ಹವೆ, ಈಗ ನೀರು ಹೆಂಗ್ ನಾವು ಚಿಮ್ಸ್ತೀವಿ ಸರ್ ಯಾವುದೇ ಅದಕ್ಕೆ ಬೇಕಾದ್ರೂ, ಆ ತರ ಹದ ಮಾಡಿಕೊಂಡು ಎಣ್ಣೆ ತೆಗಿಯೋದು ಸರ್. ಅದು ಕೊಬ್ಬರಿ ಎಣ್ಣೆ ಅದೇ ತರನ? ಇಲ್ಲ ಸರ್, ಇಲ್ಲ, ಡೈರೆಕ್ಟ್ ಆಗಿ ಹಾಕ್ಬೋದು ಸರ್ ಅದನ್ನ. ಇಲ್ಲಿ ಎಕ್ಸ್ಪ್ಲರ್ ನಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಬಾಯ್ಲರ್ ಬರ್ತಾ ಇದ್ರಲ್ಲಿ, ಅದಕ್ಕೆ ಬಾಯ್ಲರ್ ಏನ್ ಬೇಕಾಗಿಲ್ಲ ಸರ್. ಕೊಬ್ಬರಿ ಎಣ್ಣೆಗೆ ಬಾಯ್ಲರ್ ಏನ್ ಬೇಕಾಗಿಲ್ಲ ಸರ್. ಸೂರ್ಯಕಾಂತಿಗೆ ಬೇಕು, ಕುಸುಬೆಗೆ ಬೇಕು. ಈಗ ಕೊಬ್ಬರಿ ಎಣ್ಣೆ ಉತ್ಪಾದನೆ ಮಾಡ್ತಾ ಇರ್ತಾವ, ಹೇಗೆ ಅದನ್ನ ಕೊಬ್ಬರಿ ಎಣ್ಣೆ ತಿನ್ಲಿಕ್ಕೆ ಮಾರಾಟ ಮಾಡ್ತಾ ಇದ್ದೀರು ಅಥವಾ ಹೇಗೆ ಕೊಬ್ಬರಿ ಎಣ್ಣೆ ಹೇಗಿದೆ ಮಾರಾಟ? ಕೊಬ್ಬರಿ ಎಣ್ಣೆ ಪರವಾಗಿಲ್ಲ ಸರ್. ಕೊಬ್ಬರಿ ಎಣ್ಣೆ ಅಂದ್ರೆ ಗಿಟ್ಗ ಎಕ್ಸ್ಪೆಲ್ಲರ್ಗೆ ಹಾಕಲ್ಲ ಸರ್, ಅದನ್ನ ಮೂಲವಾಗಿ ರೋಟ್ರಿಗೆ ಹಾಕ್ತೀವಿ ಸರ್. ರೋಡ್ರಿಗೆ ಹಾಕಿದಾಗ ಒಂದು ಸ್ವಲ್ಪ ತಿಳಿ ನೀಟ್ನೆಸ್ಸು ಬರುತ್ತೆ ಸರ್. ಎಕ್ಸ್ಪಿಲ್ಲರ್ಗೆ ಹಾಕಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಕಮ್ ಟೋಸ್ನೆ ಆಗುತ್ತೆ, ಹಂಗಾಗಿ ಅದಕ್ಕೆ ಹಾಕಂಗಿಲ್ಲ. ಈಗ ಮುಖ್ಯವಾಗಿ ಯಾವುದೇ ಒಂದು ಎಣ್ಣೆ ತೆಗೆದಾಗ ಎಣ್ಣೆ ಭಾಳ ರಾಡಿಯಾಗಿರುತ್ತೆ, ಹೇಗೆ ನೀವು ಶೇಂಗಾದ ಎಣ್ಣೆ ಇರ್ಬೋದು, ಕುಸುಬೆ ಎಣ್ಣೆ ಇರ್ಬೋದು, ತಿಳಿಯಾಗಿರೋದಿಲ್ಲ, ಅದನ್ನು ಹೇಗೆ ಪತ್ತೆ ಸೋಸ್ತಾರೆ, ಹೇಗೆ ಮಾಡಿ? ಹಾಂ, ಅದನ್ನು ಸೋಸ್ತೀವಿ ಸರ್, ಫಿಲ್ಟ್ರ್ ಇದೆ ಸರ್ ನಮ್ಮ ಹತ್ರ, ಆ ಫಿಲ್ಟ್ರಿಂದ ಸೋಸ್ತೀವಿ ಸರ್. ಫಿಲ್ಟರ್ ಕ್ಲಾತ್ ತರಿಸ್ತೀವಿ ಸರ್, ಕಾಟನ್ ಕ್ಲಾತ್ಲಿದ್ದಾನೆ ಅದನ್ನ ಫಿಲ್ಟರ್ ಮಾಡ್ತೀವಿ ಸರ್. ಅದಕ್ಕೆ ಆದಂಥ ಯಾವುದೇ ಸ್ಟೀಮ್ ಕೊಡಲ್ಲ, ಏನು ಕೊಡಲ್ಲ, ಡೈರೆಕ್ಟಾಗಿ ನಾವು ಎಣ್ಣೆನ ಫಿಲ್ಟರ್ಗೆ ಹಾಕಿ ಬಟ್ಟೆಯಿಂದ ಸೋಸ್ತೀವಿ ಸರ್. ಈಗ ಎಣ್ಣೆಯನ್ನು, ಗಾಣದ ಎಣ್ಣೆಯನ್ನು ವಿಶೇಷವಾಗಿ ಭಾಳಷ್ಟು ಒಳ್ಳೆ ಡಿಮಾಂಡ್ ಇದೆ, ಬೇಡಿಕೆ ಬರುತ್ತೆ, ಜೊತೆಗೆ ಇತ್ತೀಚೆಗೆ ಗಾಣದ ಎಣ್ಣೆಯನ್ನು ಎಲ್ಲರೂ ಲೈಕ್ ಮಾಡ್ತಾರೆ ತಿನ್ನಲಿಕ್ಕೆ. ಆದರೆ ಒಂದು ಸಾರ್ವಜನಿಕರಲ್ಲಿ ಅಂತಂದರೆ ಗಾಣದ ಎಣ್ಣೆಯನ್ನು ತಂದು ಭಾಳ ದಿವಸ ಇಟ್ಟ ಮೇಲೆ ಅದು ಒಂಥರ ಕಮುಟ್ ವಾಸನೆ ಆಗುತ್ತೆ ಅಂತಂತಾರೆ, ನಿಜನಾ ಹೇಗೆ? ನಿಜ ಸರ್, ನಿಜ ಸರ್. ಅದಕ್ಕೆ 2 ತಿಂಗಳು ಮಾತ್ರ ವ್ಯಾಲಿಡಿಟಿ ಇರುತ್ತೆ ಸರ್, ವ್ಯಾಲಿಡಿಟಿ 2 ತಿಂಗಳಿಗೆ ಮಾತ್ರ ಇರುತ್ತೆ. ಕೆಲವೊಬ್ಬರು ಏನು ಹೇಳ್ತಾರೆ, ಮಾರ್ಕೆಟ್ ಮಾಡೋದಕ್ಕೋಸ್ಕರ 6 ತಿಂಗಳು ಇರುತ್ತೆ, ವರ್ಷ ಇರುತ್ತೆ ಅಂತ ಹೇಳ್ತಾರೆ ಸರ್. ಬೆಸ್ಟ್ ಬಿಫೋರ್ 2 ಮಂತ್ಸ್ ಅಷ್ಟೇ ಸರ್ ಅದ್ರದ್ದು ಎಣ್ಣೆದು ಮ್ಯಾನುಫ್ಯಾಕ್ಚರ್, ಅದು 2 ತಿಂಗಳಿಗೆ ಸರ್. ಅದು ಎಣ್ಣೆ ಉತ್ಪಾದನೆ ಮಾಡಿ ಏನಾದರೂ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ಮಾಡ್ಕೊಂಡಿರ ಅಥವಾ ಲೂಸ್ ಆಗಿ ಮಾರಿಬಿಡ್ತೀರಿ, ಹೇಗೆ? ನಾವು ಲೂಸ್ ಆಗೇ ಮಾರ್ತಾ ಇದೀವಿ ಸರ್, ಬ್ರ್ಯಾಂಡ್ ಏನೂ ಮಾಡಿಲ್ಲ. ಸರ್ ಯಾಕೆ ನಿಮ್ಮದೇ ಬ್ರ್ಯಾಂಡ್ ಮಾಡಿದರೆ ಇನ್ನೂ ಒಳ್ಳೆಯ ಧಾರಣೆ ಪಡ್ಕೋಬೋದಲ್ಲ, ಯಾಕೆ ಮಾಡೋಕ್ಕೋಗಿಲ್ಲ ಸರ್? ಬ್ರ್ಯಾಂಡ್ ಮಾಡಿದರೆ ಜನಕ್ಕೆ ಮೋಸ ಮಾಡ್ದಂಗಾಗುತ್ತೆ ಸರ್. ಬ್ರ್ಯಾಂಡ್ ಮಾಡಿದರೆ ಈಗ 15 ದಿನಕ್ಕೆ ನಾನು ಸೇಲಿಂಗಿಗೆ ಅಂತ ಬಿಟ್ಟನೆ ಅಂದರೆ ಬ್ರ್ಯಾಂಡ್ನ, ಅದು 2 ತಿಂಗಳಿಗಿಂತ ಜಾಸ್ತಿ ಅವ್ರ ಹತ್ರ ಸೇಲ್ ಆದರೆ ಜನಕ್ಕೆ ಆರೋಗ್ಯಕ್ಕೆ ಹಾನಿ. ಹಾಂ ಸರ್, ಅದಕ್ಕೆಲ್ಲ ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು ಎಲ್ಲ ಹಾಕಬೇಕಾಗತ್ತೆ, ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಹಾಂ, ತೊಂದರೆ ಆಗುತ್ತೆ ಸರ್. ಈಗ ಯೂಶ್ವಲಿ ಪಾಕೆಟ್ ಎಣ್ಣೆಗಳು ಬರ್ತವೆ ಅಲ್ಲ, ಫಿಲ್ಟರ್ಡ್ ಆಯಿಲ್ಗಳು, ಫಿಲ್ಟರ್ಡ್ ಆಯಿಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತೀರಿ ಸರ್? ಅದು ಕೃತಕ ಎಣ್ಣೆ ಸರ್. ಹಾಂ, ಕೃತಕ ಎಣ್ಣೆ ಸರ್, ಇದು ನಮ್ಮ ರೈತರು ಬೆಳೆದಂಥದ್ದು ಸರ್ ಇದೆಲ್ಲ. ಹಂಗಾಗಿ ನಮ್ಮ ರೈತರದ್ದು ಯಾವುದೇ ಮೆಟೀರಿಯಲ್ ಇರಲಿ ಸರ್, ಪ್ಯೂರಿಟಿಗೆ ಇರೋದು, ವ್ಯಾಲಿಡಿಟಿ ಜಾಸ್ತಿ ಇರಲ್ಲ ಸರ್, ಕೃತಕಕ್ಕೆ ವ್ಯಾಲಿಡಿಟಿ ಇದೆ ಸರ್. ಹಾಂ ಸರ್. ಈಗ ಶೇಂಗಾ ಕುಸುಬೆ, ಕುಸುಬೆ ಯಾಕಂದ್ರೆ ಇತ್ತೀಚೆಗೆ ಭಾಳಷ್ಟು ಬೆಳೆದು ಕಡಿಮೆ ಆಗಿಬಿಟ್ಟಿದೆ, ಮತ್ತೆ ಗಾಣ ಹೆಂಗೆ ನಡೆಸ್ತೇನೆ, ಕುಸುಬೆ ಸಿಗತ್ತೆ ನಿಮಗೆ? ಹಾಂ, ಸಿಗುತ್ತೆ ಸರ್, ನಮ್ಮ ರೈತರ ಹತ್ರ ಇಲ್ಲಿ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಸಿಗುತ್ತೆ ಸರ್. ಗುಡ್ನಾಳು, ಅಲ್ಲಿಂದ ಕುಪ್ಪೆಗುಡ್ಡ, ಸರ್ಜಾಪುರ, ಹೆಸರೂರು, ಪಾಮಣಿಕೆಲ್ಲೂರು, ಹಾಂ ಬೆಳೀತಾ ಇದ್ದಾರೆ ಸರ್, ಬೆಳೀತಾ ಇದ್ದಾರೆ ಸರ್, ಬೆಳೀತಾ ಇದ್ದಾರೆ. ಗೆಜ್ಜಲಗಟ್ಟೆ, ನಗನೂರು, ಹಿರೇನಗನೂರು. ನೀವೇನಾದರೂ ಅವ್ರ ಜೊತೆ ಮೊದಲು ಏನಾದರೂ ಹೇಳಿದ್ರ, ಇಲ್ಲಪ್ಪ ನಾ ತೊಗೋತೀನಿ ಕುಸುಬೆಯನ್ನು ಬೆಳೀರಿ ಅಂತ ಹೇಳಿ, ಅಥವಾ ನಿಮಗೆ ಬೆಳೆದ ಮೇಲೆ ನಿಮಗೆ ಫೋನ್ ಮಾಡ್ತಾರ, ನೀವೇ ಹುಡ್ಕೊಂಡು ಹೋಗ್ತಾರೆ, ಹೇಗೆ? ಇಲ್ಲ ಸರ್, ರೈತರುಗಳಿಗೆ ಎಲ್ಲ ಇದು ಮೊದಲಿದ್ದ ಮೂಲ ಇರೋದ್ರಿಂದ ರೈತರೇ ತಾವಾಗೇ ತಾವೇ ವರ್ಷಕ್ಕೆ ಒಂದು ಟೈಮ್ ಬಂದೇ ಬರ್ತಾರೆ ಸರ್. ಹಾಂ, ಬಂದೇ ಬರ್ತಾರೆ ಸರ್. ಹಾಂ, ತಂದು ಕೊಡ್ತಾರೆ ಸರ್, ಅವ್ರಿಗೆ ಬೇಕಾದ ಎಣ್ಣೆನೂ ಒಯ್ತಾರೆ ಸರ್, ಇಲ್ಲಾಂದರೆ ಮಾರ್ಕೊಂಡು ಹೋಗ್ತಾರೆ. ಈಗ ನಾನು 1 ಕ್ವಿಂಟಲ್ ಶೇಂಗಾ ತರ್ತೀನಿ, ಶೇಂಗಾ ತಂದರೆ ಮತ್ತು 1 ಕ್ವಿಂಟಲ್ ಕುಸುಬೆನ ತರ್ತೀನಿ, ನನಗೆ ಎಣ್ಣೆ ಬೇಕಂತ ಹೇಳಿದಾಗ ನೀವು ಏನು ಮಾಡ್ತೀರಿ ಸರ್? ಶೇಂಗಾ ಮಾತ್ರ ಪ್ರತ್ಯೇಕವಾಗಿ ಅವ್ರದ್ದು ಅವ್ರಿಗೆ ಹಾಕ್ಕೊಡ್ತೀನಿ ಸರ್. ಕುಸುಬೆ ಏನಿದೆ ಅದನ್ನ ತೊಗೊಂಡು ಸೇರು ಕುಸುಬೆಗೆ ಸೇರೆ ಎಣ್ಣೆ ಅಂತ ಕೊಡ್ತೀನಿ ಸರ್ ನಾನು. ಹಾಂ, ಕೊಡ್ತೀನಿ ಸರ್. ಕುಸುಬೆ ಎಣ್ಣೆ ಅವರೇ ಇಲ್ಲ, ನನಗೆ ಕುಸುಬೆ ಎಣ್ಣೆ ಬೇಕಂದ್ರೆ ಕುಸುಬೆ ಎಣ್ಣೆ ತೊಗೊಂಡ್ಬಿಟ್ಟು ನೀವು ಕುಸುಬೆ ಎಣ್ಣೆ ಪ್ರತಿಯಾಗಿ ಕೊಡ್ತೀನಿ? ಹಾಂ, ಕೊಡ್ತೀನಿ ಸರ್. 1 ಕೆಜಿ ಅಥವಾ 1 ಕ್ವಿಂಟಲ್ ಶೇಂಗಾವನ್ನು ಹಾಕಿದಾಗ ಎಷ್ಟು ಕೆಜಿ ಎಣ್ಣೆ ಬರ್ತದೆ ಸರ್? 1 ಕ್ವಿಂಟಲ್ಗೆ 40-42 ಕೆಜಿ ಶೇಂಗಾ ಎಣ್ಣೆ ಬರುತ್ತೆ ಸರ್, 1 ಕ್ವಿಂಟಲ್ಗೆ ಸರ್. ಕುಸುಬೆ ಎಣ್ಣೆ ಬಂದು 22-24 ಕೆಜಿ ಸರ್. ಹಾಂ ಸರ್. ಈಗ ಕೆಲವೊಂದು ಕಡೆ ಕುಸುಬೆ ಎಣ್ಣೆ ರೇಟು ಕಡಿಮೆ ಇಟ್ಟಿದ್ದಾರೆ, ಶೇಂಗಾದ ಎಣ್ಣೆ ರೇಟು ಜಾಸ್ತಿ ಇಟ್ಟಿದ್ದಾರೆ, ಏನು? ಈಗ ಶೇಂಗಾ ಕಾಳು ಬಂದು 12-13 ಸಾವಿರ ಇದೆ ಸರ್, ಹಂಗಾಗಿ ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಸರ್. ಕುಸುಬೆದು ಒಂದು ಸ್ವಲ್ಪ ರೇಟ್ ಕಡಿಮೆ ಇದೆ, ಹಂಗಾಗಿ ಕಡಿಮೆ ಇಟ್ಟಿರ್ತಾರೆ ಸರ್. ಹಾಂ, ಕಡಿಮೆ. ತಿನ್ಲಿಕ್ಕೆ ರೈತರು ಎಲ್ಲರೂ ಇದು ಮಾಡೋದು ಕುಸುಬೆ ಎಣ್ಣೆ ಭಾಳ ಚಲೋ ಅಂತ ಹೇಳ್ತಾರೆ ತಿನ್ನೋರಿಗೆ. ಹಾಂ, ತಿನ್ನೋರಿಗೆ ಕುಸುಬೆ ಎಣ್ಣೆ ಭಾಳ ಒಳ್ಳೇದು ಸರ್. ಈಗ ತಾವು ಉತ್ಪನ್ನ ಉಪ ಉತ್ಪನ್ನಗಳು ಬರ್ತವೆ, ಗಾಣ ಮಾಡಿದಾಗ ಶೇಂಗಾ ಹಿಂಡಿ ಬರ್ತತ, ಆಮೇಲೆ ಕುಸುಬೆ ಹಿಂಡಿ ಬರ್ತತ. ಹಿಂಡಿಯನ್ನ ಯಾವ ರೀತಿ ಮಾರಾಟ ಮಾಡ್ತೀರಿ, ಎಲ್ಲೆಲ್ಲಿ ಒಯ್ತಾರೆ, ಅಥವಾ ನೀವು ಇಲ್ಲೇ ಬಂದು ಒಯ್ತಾರ, ನೀವೇ ಮಾರಾಟ ಮಾಡ್ತೀರಿ, ಹೇಗೆ? ಇಲ್ಲ ಸರ್, ರೈತರು ಶೇಂಗಾ ಹಿಂಡಿನ ಬಂದು ಪ್ರತ್ಯೇಕವಾಗಿ ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಉಳಿದಿದ್ದು ಕುಸುಬೆ ಹಿಂಡಿ ಅದೆಲ್ಲ ನಾವು ಬೇರೆ ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತೀವಿ ಸರ್. ಈಗ ಕೊಬ್ಬರಿ ಹಿಂಡಿಗೆ ಭಾಳಷ್ಟು ಬೇಡಿಕೆ, ಚಾಕ್ಲೇಟ್ ಫ್ಯಾಕ್ಟ್ರಿಗಳು ಅವರು ಇವರು ಒಯ್ತಾರೆ ಅಂತ ಹೇಳ್ತಾರೆ. ಕೊಬ್ಬರಿ ಖರೀದಿ ಮಾಡೋದು ಎಲ್ಲೆಲ್ಲಿ ಮಾಡ್ತಿರ್ತಾವೆ, ಆ ಬಂದಂಥ ಕೊಬ್ಬರಿ ಹಿಂಡಿಯನ್ನು ಏನು ಮಾಡ್ತೀರಿ ಸರ್? ಕೊಬ್ಬರಿ ಹಿಂಡಿನ ಅದನ್ನು ದನಕಳಿಗೆ ಹಾಕೋದು ಸೂಕ್ತವಲ್ಲ, ಯಾಕಂದರೆ ಕೌಟ್ ಕೊಬ್ಬರಿ ಜಾಸ್ತಿ ಇರುತ್ತೆ ಸರ್ ಅದು. ಆ ಕೌಟ್ ಕೊಬ್ಬರಿದನ್ನ ಅದನ್ನ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಅದಕ್ಕೆ ಇದಕ್ಕೆ ಕೊಟ್ಟರೆ ಒಳ್ಳೆಯದಲ್ಲ. ಹಾಂ, ಹಂಗಾಗಿ ನಾವು ಏನು ಮಾಡ್ತೀವಿ, ನಮ್ಮ ಹೊಲಕ್ಕೆ ಗೊಬ್ಬರ ಮಾಡ್ಕೊಂತಿದ್ವಿ ಸರ್ ಈಗ ಪ್ರೆಸೆಂಟಾಗಿ. ಈಗ ನೋಡಿ, ಇಷ್ಟೆಲ್ಲ ಗಾಣ ದೊಡ್ಡ ಗಾಣ ಹಾಕೊಂಡ್ರೆ ನಿಮ್ಮದೇ ಏನಾದರೂ ಹೊಲ ನೀವೇ ಬೆಳೆದು ಅಂಥವು ಮಾಡ್ತಾ ಇದ್ದರೆ, ಏನಾದ್ರು ಒಂದು 20-30 ಎಕರೆ ಹೊಲ ತೊಗೊಂಡು ಶೇಂಗಾ ಬೆಳೆದು ಅಥವಾ ಕುಸುಬೆ ಬೆಳೆದು ನೀವೇ ಉತ್ಪಾದನೆ ಮಾಡಿ ನೀವೇ ಎಣ್ಣೆಯನ್ನು ತೆಗೆದು ಆ ಥರ ವ್ಯವಸ್ಥೆ ಮಾಡ್ಕೊಂಡಿರಿ? ಇಲ್ಲ ಸರ್, ಆ ಥರ ಏನು ವ್ಯವಸ್ಥೆ ಇಲ್ಲ. ನಮ್ಮದು ಮೂಲ ಏನಂದರೆ ರೈತರು ಸರ್. ಹಾಂ, ಅವರೇ ಕೊಡ್ತಾರೆ ಸರ್. ಹೇಗೆ ಮಾರಾಟದ್ದು ಮಾಡ್ತಾ ಇದ್ದೀರಿ ಕುಸುಬೆ ಎಣ್ಣೆ, ಶೇಂಗಾದ ಎಣ್ಣೆ, ನಿಮ್ಮಲ್ಲಿ ರೇಟ್ ಹೇಗಿದೆ, ಜೊತೆಗೆ ಬೇಡಿಕೆ ಹೇಗಿದೆ, ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇದೆ ನಿಮಗಿಲ್ಲೋ? ಆಗುತ್ತೆ ಸರ್, ಈಗ ಮಿಷಿನ್ಗಳು ಜಾಸ್ತಿ ಇದ್ದಾವೆ, ಪೂರೈಕೆ ಮಾಡ್ಬೋದು ಸರ್. ಕುಸುಬೆ ಎಣ್ಣೆ ಬಂದು 250 ರೂಪಾಯಿ ಲೀಟ್ರ್ ಸರ್, ಶೇಂಗಾ ಎಣ್ಣೆ ಬಂದು 260 ರೂಪಾಯಿ ಲೀಟ್ರು. ಅದರಲ್ಲಿ ಏನಾದರೂ ಕ್ವಾಲಿಟಿ ಏನು ಸರಿ ಇಲ್ಲ ಅಂದರೆ ಅವ್ರು ಬಂದು ಹೋಗೋ ಖರ್ಚುನು ನಾವು ಮೈ ಮೇಲೆ ಹಾಕೊಂಡು ಕೊಡ್ತೀವಿ ಸರ್. ಹಾಂ, ಕೊಡ್ತೀವಿ ಸರ್, ರಿಟರ್ನ್ ಅಮೌಂಟ್ ಸರ್. ಹಾಂ, ಗ್ಯಾರಂಟಿ ಸರ್. ಈಗ ಕುಸುಬೆ ಎಣ್ಣೆ, ಕೊಬ್ಬರಿ ಇಲ್ಲ ಸರ್, ಲೇಬರ್ ಇಬ್ಬರಿದ್ದಾರೆ, ನಾವು ಮನೆಯವ್ರು ಇಬ್ಬರಿದ್ದೀವಿ ಸರ್, ನಾಲ್ಕು ಜನ ಇದೀವಿ ಸರ್. ಹಾಂ, ನಾಲ್ಕು ಜನ. ಎಷ್ಟು ಆಯಿಲ್ ಉತ್ಪಾದನೆ ಆಗುತ್ತೆ? ಶೇಂಗಾದ ಎಷ್ಟು ಉತ್ಪಾದನೆ ಮಾಡ್ತೀರಿ? ಕೊಬ್ಬರಿ ಎಷ್ಟು ಉತ್ಪಾದನೆ ಮಾಡ್ತೀರಿ ಆಯಿಲನ್ನು? ಕುಸುಬೆ ಆಯಿಲು ಎಷ್ಟು ಉತ್ಪಾದನೆ ಪ್ರತಿನಿತ್ಯ? ಪ್ರತಿನಿತ್ಯ ಸರ್ ಕುಸುಬೆ ಎಣ್ಣೆ ಬಂದು 100 ಕೆಜಿ ತಯಾರು ಮಾಡ್ತೀವಿ ಸರ್. ಶೇಂಗಾ ಎಣ್ಣೆ ಬಂದು 150 ಕೆಜಿ ತಯಾರು ಮಾಡ್ತೀವಿ ಸರ್. ಕೊಬ್ಬರಿ ಬಂದು ಬಾಡಿಗೆ ಜಾಸ್ತಿ ಸರ್, ಅದು ನಮ್ದು ಓನ್ ಆದ್ರೆಪ್ಪ ಅಂದ್ರೆ ಒಂದು ದಿನಕ್ಕೆ 100 ಲೀಟರ್ ತಯಾರು ಮಾಡ್ತೀವಿ ಸರ್. ಬಾಡಿಗೆ ಅದಕ್ಕೆ ಜಾಸ್ತಿ? ಎಕ್ಸ್ಪಿಲ್ಲರ್ಗೆ ಸರ್. ರೈತರು ಜನ ತಮ್ಮ ಕೊಬ್ಬರಿ ತಗೊಂಡ್ಬಂದು ತಾವೇ ಹಾಕ್ಸ್ಕೊಂಡು ಹೋಗ್ತಾರೆ ಸರ್. ಹಾಕ್ಸ್ಕೊಂಡು. ಎಷ್ಟು ಕೊಬ್ಬರಿ ಒಂದು ಕೆಜಿಗೆ ಎಷ್ಟು ಎಣ್ಣೆ ಬರ್ತದೆ ಒಂದು ಕೊಬ್ಬರಿ ಸರ್? ಕೌಟ್ ಕೊಬ್ಬರಿ ಆದರೆ 550-600 ml ಬರುತ್ತೆ ಸರ್. ಗಿಟ್ಗ ಆದರೆ 650-700 ml ಬರುತ್ತೆ ಸರ್. ಈಗ ತಮಗೆ ಹೇಗೆ ಅನಿಸ್ತದೆ? ನಿಮಗೆ ಭಾಳಷ್ಟು 30 ವರ್ಷದಿಂದ ಗಾನ ಅಣಿಸ್ತಾ ಇದ್ದೀರಿ, ಇದ್ರ ಮೇಲೆ ನಿಮ್ಮ ಜೀವನನ ಅಥವಾ ಬೇರೆ ಉದ್ಯೋಗಗಳದಾವ? ಇಲ್ಲ ಸರ್, ಇದ್ರ ಮೇಲೆ ನಮ್ಮ ಜೀವನ, ಇದ್ರ ಮೇಲೆ ನಮ್ಮ ಜೀವನ ಸರ್. ಏನು ಅನಿಸ್ತದೆ ನಿಮಗೆ ಗಾಣ ಹಾಕಿದ್ದು ನಿಮಗೆ ಎಲ್ಲ ವರ್ಕೌಟ್ ಆಗ್ತಾ ಇದೆಯಾ? ಮಾರ್ಜಿನ್ ಏನಾದ್ರು ಉಳಿಬೇಕು, ಯಾಕಂದರೆ ಯಾವುದೇ ಒಂದು ಮನುಷ್ಯ ಉದ್ಯೋಗ ಮಾಡಿದರೆ ಅವ್ನಿಗೆ ಬೇಕು ಮಾರ್ಜಿನ್, ಬೇಕು ಲಾಭನೂ ಬೇಕು. ನಿಮಗೆ ಯಾವ ರೀತಿ ನಿಮ್ಮ ಅನಿಸಿಕೆ ಏನು ಸರ್? ನಮ್ಮ ಅನಿಸಿಕೆ ಏನಿಲ್ಲ ಸರ್. ಈಗ ಕೆಲವೊಬ್ಬರು ಏನಂತಾರೆ, ನಮ್ಗೆ ಲಾಭ ಚೆನ್ನಾಗಿದೆ ಅಂತಿರ್ತಾರೆ ಸರ್. ಈಗ ನಾವು ರೈತರು ಪ್ರಪೋಸ್ ಆಗಿ ಕಡಿಮೆ ಧಾರಣೆಯಲ್ಲಿ ಕೊಡ್ತೀವಿ ಸರ್. ನಮಗೆ ಕ್ವಿಂಟಲ್ಗೆ 400-500 ರೂಪಾಯಿ ಉಳಿದ್ರೆ ಸಾಕು ಸರ್. ಹಾಂ ಸಾಕು ಸರ್. ನಮಗೆ ಮೇನು ಭಾಗ ಅಂದರೆ ರೈತರೇ ಸರ್. ಹಾಂ ಸರ್. ಹೇಗೆ ಏನಾದರೂ ಕಂಪ್ಲೇಂಟ್ಗಳು, ಇಲ್ಲಪ್ಪ ಎಣ್ಣೆ ಸರಿ ಇಲ್ಲ, ಹಾಗಾಯ್ತು ಹೀಗಾಯ್ತು ಅಂತಕ್ಕಂಥದ್ದು ನಿಮ್ಮ ಸರ್ವಿಸ್ನಲ್ಲಿ ಬಂದಾವ ನಿಮಗೆ ಏನಾದರೂ? ಬಂದಿಲ್ಲ ಸರ್, ಇವತ್ತಿಗೂ ಬಂದಿಲ್ಲ ಸರ್. ಇವತ್ತಿಗೂ ಬಂದಿಲ್ಲ ಸರ್. ಹಾಂ, ಎಲ್ಲ ಚೆನ್ನಾಗಿದೆ ಅಂತಂದ್ಬಿಟ್ಟು ನಂದು ಎಲ್ಲ ಕಡೆ ಸಪ್ಲೈ ಇದೆ ಸರ್. ಇವಾಗ ಎಲ್ಲೆಲ್ಲಿ ಸಪ್ಲೈ ಮಾಡ್ತಾರೆ? ನೀವು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತದ ಅಥವಾ ಇಲ್ಲೇ? ಜಿಲ್ಲೆಗೂ ಹೋಗುತ್ತೆ ಸರ್. ಆಂಧ್ರಕ್ಕೆ ಆದ್ವನಿ ಹೋಗುತ್ತೆ, ಮೆಹಬೂಬ್ ನಗರ್ ಹೋಗುತ್ತೆ, ಗಂಗಾವತಿ ನಮ್ಮ ಕರ್ನಾಟಕದಲ್ಲಿ ಆದರೆ ಗಂಗಾವತಿ, ಹೊಸಪೇಟೆ, ಬಳ್ಳಾರಿ, ಮತ್ತೆ ಬೆಂಗಳೂರು, ಹಾ ಅಲ್ಲಿ ತನಕ ಹೋಗ್ತಾ ಇದೆ ಸರ್ ಇವಾಗ. ಇಲ್ಲಿ ಏನು ರಿಸ್ಕ್ ಇದೆ ಗಾಣವನ್ನು ನಡೆಸ್ತಾ ಇದ್ರೆ 30 ವರ್ಷದಿಂದ? ಏನಾದರೂ ರಿಸ್ಕ್ ಅನ್ನೋದು ಇರ್ತದೆ, ಯಾವುದೇ ಒಂದು ಬೆಳೆ ಬೆಳೆದ್ರಾಗೂ ರಿಸ್ಕ್ ಇದೆ, ಮಾರಾಟದಲ್ಲಿ ರಿಸ್ಕ್ ಇರುತ್ತೆ, ನಿಮಗೆ ಏನು ರಿಸ್ಕ್ ಅನ್ಸುತ್ತೆ ಇಲ್ಲಿ? ಕರೆಕ್ಟಾಗಿ ಮಳೆ ಆಗಲಿಲ್ಲ, ರೈತರು ಬೆಳೆ ಬರಲಿಲ್ಲ ಅಂದರೆ ಅದೇ ರಿಸ್ಕ್ ಸರ್ ನಮಗೆ, ಅದೇ ರಿಸ್ಕ್ ಸರ್. ಹಾಂ ಸರ್, ಅದೇ ರಿಸ್ಕ್ ಸರ್, ಮತ್ತೆ ಬೇರೆ ಏನೂ ಇಲ್ಲ ಸರ್. ನಮ್ಮ ಯಾವಾಗಾದರೂ ನಿಮ್ಗೆ ಒಮ್ಮೆ ಆದರೂ ಗಾಣ ಮಾಲ್ ಶಾರ್ಟೇಜ್ ಆಗಿ ನಿಂತದ್ದು ಉದಾಹರಣೆ? ಹಾಂ ಸರ್, ಈಗ 2019 ನಿಂತ್ಕೊಂಡಿತ್ತು ಸರ್, 2 ತಿಂಗಳ ಮಾಲ್ ಶಾರ್ಟೇಜ್ ಆಗಿ ಸರ್. ಆ ಮೂಮೆಂಟಲ್ಲಿ ಕುಸುಬೆ ಕಡಿಮೆ ಇತ್ತು ಸರ್, ಅದು ಅವಾಗ ಒಂದು 2 ತಿಂಗಳಲ್ಲಿ ಡೌನ್ ಆಗಿತ್ತು ಸರ್. ಪ್ರತಿನಿತ್ಯ ನಿಮ್ಮ ಗಾಣ ನಡೀತಾ ಇರ್ತದೆ ಹಂಗೆ? ಹಾಗೆ ಪ್ರತಿನಿತ್ಯ ನಡೀತಾ ಇರುತ್ತೆ ಸರ್. ಆ ಬಂದಿರೋದಿಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀರಿ? ಖರೀದಿ ಮಾಡ್ಕೊಂಬರ್ಬೇಕು, ಇಲ್ಲಿ ನೋಡ್ಕೋಬೇಕು, ಮಾರಾಟದ ವ್ಯವಸ್ಥೆ ನೋಡ್ಕೋಬೇಕು, ಹೆಂಗೆ ಮಾಡ್ತೀರಿ ಮತ್ತೆ ನೀವೊಬ್ರೆ? ನಮ್ಮ ತಂದೆಯವರು ಇದ್ದಾರೆ ಸರ್, ಖರೀದಿ ಎಲ್ಲ ನಮ್ಮ ತಂದೆಯವ್ರು ಮಾಡ್ತಾ ಇದ್ದಾರೆ ಸರ್. ಕುಸುಬೆ ಆಯಿತು, ಶೇಂಗಾ ಆಯಿತು, ಅವರೆಲ್ಲ ನಮ್ಮ ತಂದೆಯವ್ರು ಖರೀದಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಶಿವರಾಜ್ ಅವರೇ ನೋಡಿರಿ, ತಾವೊಬ್ಬರ ಯುವಕರು ಈ ಒಂದು ಗಾಣದ ಮೇಲೆ ಯಾವ ರೀತಿ ಅಭಿವೃದ್ಧಿ ಆಗಿರ್ತಾವೆ, ಯಾವ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರಿ, ಏನು ಹೇಳ್ತೀರಿ ಇವಾಗ ಯುವಕರಿಗೂ? ಸಾಕಷ್ಟು ಸರ್ಕಾರ ಸಹಾಯ ಮಾಡ್ತಾ ಇದೆ ಗಾಣ ಹಾಕಲಿಕ್ಕೆ, ಲೋನ್ ಕೊಡ್ತಾ ಇದ್ದಾರೆ, ಯಾರು ಮುಂದೆ ಬರೆದವ್ರು ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ, ಅಂಥವ್ರಿಗೆ ನೀವು ಏನು ಹೇಳ್ತೀರಿ? ಒಳ್ಳೆಯದು ಮಾಡಿದ್ರಿ ಅಂತ ಹೇಳ್ತೀರಾ, ಅಥವಾ ಏನು ಒಂದು ಎಚ್ಚರಿಕೆಯನ್ನು ತೊಗೊಂಡು ಮಾಡ್ಬೇಕಂತ ಹೇಳ್ತೀರಿ? ಸರ್, ಇದರಲ್ಲಿ ಲೇಬರ್ ಇಟ್ಕೊಂಡು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಈ ಕೆಲಸಕ್ಕೆ ನೀವು ಬರಕ್ಕೆ ಹೋಗ್ಬೇಡ್ರಿ ಸರ್. ಸ್ವಂತಾಗಿ ನಾನು ಮಾಡ್ತೀನಿ ಅನ್ನೋ ಛಲ ಇದ್ದವರು ಈ ಉದ್ಯೋಗಕ್ಕೆ ಬನ್ನಿ ಸರ್. ಏನಿಲ್ಲ, ಒಂದು ರೊಟ್ಟಿ ಸಿಗ್ತದೆ ಮಾಡಿದರೆ? ಹಾಂ ಸಿಗುತ್ತೆ ಸರ್, ಏನು ಲಕ್ಷಣಿಲ್ಲ ಸರ್. ಏನು ಎಚ್ಚರಿಕೆ ತೊಗೋಬೇಕು, ಏನು ಕಾಳಜಿ ಎಚ್ಚರಿಕೆ? ಯಾಕಂದರೆ ಗುಣಮಟ್ಟದ ಉತ್ಪಾದನೆ ಭಾಳ ಮುಖ್ಯ. ನಾವು ಮೋಸ ಮಾಡಿದೀವಪ್ಪ ಅಂತಂದ್ರೆ ಮತ್ತೊಬ್ಬರಿಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ. ಎಣ್ಣೆ ಒಳ್ಳೆ ಎಣ್ಣೆಯನ್ನು ಕೊಡಬೇಕು ನಾವು ಸರ್. ಅದು ಆರೋಗ್ಯದ ಮೇಲೆ ಪರಿಣಾಮನೂ ಆಗುತ್ತೆ ಸರ್. ಅದನ್ನು ಪ್ರತ್ಯೇಕವಾಗಿ ಅವತ್ತಿಂದು ಆ ಡೇಟಿಗೆ ಸೇಲ್ ಆಗಲಿಲ್ಲ ಅಂದರೆ ಒಂದೆರಡು ದಿವಸ ಮಿಷಿನ್ ಬಂದ್ ಮಾಡಿ ಆದರೂ ಆ ಎಣ್ಣೆ ಸೇಲ್ ಮಾಡಿ ತಿರ್ಗ ನೀವು ಮತ್ತೆ ರೀ ಅಂದರೆ ಸ್ಟಾಕ್ ಮಾಡಿ ಇಡಬಾರ್ದನ್ನ ಸ್ಟಾಕ್ ಮಾಡಿ ಇಡಕ್ಕೆ ಹೋಗ್ಬಿಡ್ತ ಸರ್. ಒಳ್ಳೆಯದು ಶಿವರಾಜ್ ಅವರೇ, ಇದುವರೆಗೆ ನಿಮ್ಮ ಗಾಣದ ಎಣ್ಣೆ ಉತ್ಪಾದನೆ ಬಗ್ಗೆ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧವರ, ಇದುವರೆಗೆ ಲಿಂಗಸ್ಗೂರು ತಾಲೂಕಿನ ಶ್ರೀಲಕ್ಷ್ಮಿ ಎಣ್ಣೆ ಗಾಣ ನಡೆಸುವ ಶಿವರಾಜ್ ಅವರಿಂದ ಎಣ್ಣೆ ಗಾಣದ ಅನುಭವಗಳನ್ನು ಆಲಿಸಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಂದವರ ಈಗ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಲ್ಲಿ ಹವಾಮಾನ ವರದಿ ಹೇಳೋದಾದರೆ, ನಾಳೆ ಅಂದರೆ ದಿನಾಂಕ 5/11/2022 ಯಾವುದೇ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಲಾಗಿಲ್ಲ. ಗರಿಷ್ಠ ಉಷ್ಣಾಂಶ 30°C ಕನಿಷ್ಠ ಉಷ್ಣಾಂಶ 21°C ಇರುವ ಸಾಧ್ಯತೆ ಇದೆ. ಹಾಗೆ ಆರ್ದ್ರತೆಯ ಮಟ್ಟ ಗರಿಷ್ಠ 81%ದಿಂದ ಕನಿಷ್ಠ 52% ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ನಷ್ಟು ಬೀಸುವ ಮುನ್ಸೂಚನೆ ನೀಡಲಾಗಿದೆ. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿಯನ್ನು ಆಲಿಸಿದ್ರಿ. ಈಗ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬಿತ್ತನೆಯನ್ನು 2nd ವಾರದಿಂದ November 2nd ವಾರದವರೆಗೆ ಬಿತ್ತನೆಯನ್ನು ಮಾಡಿ ರೈತರು ಮುಗಿಸ್ಬೇಕು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗತಕ್ಕಂಥ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸ್ತಕ್ಕಂಥ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದು ಒಳ್ಳೆಯದು. ಕಡಲೆ ಬಿತ್ತನೆ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥಿಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿಮಿಥಿಲಿನ್ 38.7 CS ಒಂದು ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಕಳೆಗಳ ನಿಯಂತ್ರಣವನ್ನು ಮಾಡಬಹುದು. ಇನ್ನು ಹತ್ತಿ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿ ಬೆಳೆಯಲ್ಲಿ ಕಾಯಿ ಕೊರಕ ಹುಳು ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಒಂದು ಹಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರತಿ ಎಕರೆಗೆ 4-5 ಮೋಹಕ ಬಲೆಯನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸ್ಕೋಬೇಕು. ಚಟುವಟಿಕೆ ಕಂಡು ಬಂದಲ್ಲಿ ಮೊಟ್ಟನಾಶಕವಾದಂಥ ಮಿಥೋಮಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಕೀಟನಾಶಕವನ್ನು ಸಿಂಪರಣೆ ಮಾಡುವುದರಿಂದ ಕೀಟವನ್ನು ಮೊಟ್ಟೆ ಹಂತದಲ್ಲಿ ನಾವು ನಿಯಂತ್ರಣವನ್ನು ಮಾಡಬಹುದು. ಹತ್ತಿ ಬೆಳೆಯಲ್ಲಿ ಟೊಬ್ಯಾಕೋ ಸ್ಟ್ರೀಕ್ ನಂಜಾನು ರೋಗ ಕಂಡುಬರುತ್ತಿದ್ದು ಅದಕ್ಕಾಗಿ ಥ್ರಿಪ್ಸ್ ನುಸಿ ಹತೋಟಿಯನ್ನು ಮಾಡಲಿಕ್ಕೆ ರೈತ ಬಾಂಧವರು 1 ಮಿಲಿಲೀಟರ್ ಪೈರೋಪ್ರೋಕ್ಸಿಫೆನ್ 5% ಮತ್ತು ಡೈಫೆಂಥುರಾನ್ 25 SC ಅಥವಾ 0.5 ಮಿಲಿಲೀಟರ್ ಥಯೋಮೆಥೋಕ್ಸಾಮ್ 75% ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19 19 19 10 ಗ್ರಾಮನ್ನು ಹೂ ಆಡ್ತಕ್ಕಂಥ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಇದನ್ನು ಸಿಂಪರಣೆಯನ್ನು ಮಾಡೋದ್ರಿಂದ ಎಲೆ ಕೆಂಪು ಹಾಕುವುದನ್ನು ನಾವು ತಡೆಗಟ್ಟಬಹುದು. ಇನ್ನು ತೊಗರಿ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ತೊಗರಿ ಬೆಳೆಯಲ್ಲಿ 50%ರಷ್ಟು ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವಾದಂಥ ಪ್ರೊಫೆನಫಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ 50%ರಷ್ಟು ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು ಹಾಗೂ 15 ದಿನಗಳ ನಂತರ ಇದೇ ಸಿಂಪರಣೆಯನ್ನು ಮತ್ತೊಮ್ಮೆ ಮಾಡಬಹುದು. ಹಿಂಗಾರಿ ಜೋಳವನ್ನು ಬೆಳೆಯುವಂಥ ರೈತ ಬಾಂಧವರು ಹಿಂಗಾರಿ ಜೋಳದಲ್ಲಿ ಕಳೆಗಳ ಸಮಸ್ಯೆ ಭಾಳಷ್ಟು ಬರ್ತಕ್ಕಂಥ ಸಾಧ್ಯತೆ ಇತ್ತಪ್ಪ ಅಂದ್ರೆ ಅಲ್ಲಿ ಜೋಳವನ್ನು ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನು ಮಾಡಬಹುದು. ಗೋವಿನ ಜೋಳವನ್ನು ಬೆಳೆದಂಥ ರೈತ ಬಾಂಧವರು ಗೋವಿನ ಜೋಳದಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಅಥವಾ 1%ರ ಯೂರಿಯಾ ಸಿಂಪರಣೆಯನ್ನು ಮಾಡಬಹುದು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗಾಗಿ ಹೆಕ್ಟರ್ಗೆ 10ರಂತೆ ಮೋಹಕ ಬಲೆಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಸೂರ್ಯಕಾಂತಿ ಬಿತ್ತು ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮ್ಡಾಕ್ರೋಪಿಡ್ 70 WS ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ರಸಗೊಬ್ಬರ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ರೈತರು ಬಳಸಬೇಕು. ಭತ್ತವನ್ನು ಬೆಳೆದಂಥ ರೈತ ಬಾಂಧವರು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನಫಾಸ್ 50 EC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಭತ್ತದಲ್ಲಿ ಆನೆ ಕೊಂಬು ಅಥವಾ ಕಣ್ಣೇನೊನ ಹತೋಟಿಯನ್ನು ಮಾಡಲಿಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫ್ಯೂರಾನ್ 3G ಒಂದು ಹರಳನ್ನು ಎಕರೆಗೆ ಹಾಕಬಹುದು. ಮೆಣಸಿನಕಾಯಿಯನ್ನೇ ಬೆಳೆದಂಥ ರೈತ ಬಂದವರು ಮೆಣಸಿನ ಗಿಡಕ್ಕೆ ಬರ್ತಕ್ಕಂಥ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲಿಕ್ಕೆ 3 ಗ್ರಾಂ ಕ್ಯಾಪ್ಟನ್ 50 WP ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ 50% WP ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಈ ಒಂದು ದ್ರಾವಣವನ್ನು ಸಸಿ ಮಡಿಗೆ ಹಾಕಬಹುದು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 0.4 ಗ್ರಾಂ ಮೈಕ್ರೋಬ್ಯೂಟಾನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಫ್ಥಲಿನ್ ಎಸಿಟಿಕ್ ಆಸಿಡ್ ಅಂದರೆ NA ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಾವು ನಿಯಂತ್ರಣ ಮಾಡಬಹುದು. ಈಗ ಜಾನುವಾರು ಸಾಕಾಣಿಕೆಯನ್ನು ಮಾಡಿದಂಥ ರೈತ ಬಾಂಧವರು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಸಾಕಷ್ಟು ಕಡಿಮೆ ಇರುವುದರಿಂದ ತಂಪಾಗಿ ವಾತಾವರಣ ಇರುವುದರಿಂದ ರೈತ ಬಾಂಧವರು ರಾಸುಗಳಿಗೆ ತಂಪಾದ ಗಾಳಿ ಬಡಿದಂತೆ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಜಾನುವಾರುಗಳಿಗೆ ಬೇಕಾದಂಥ ಉಪ್ಪಿನ ಅಂಶ ಮತ್ತು ಖನಿಜ ಮಿಶ್ರಣವನ್ನು ಮೇವಿನ ಜೊತೆಗೆ ಸಮನಾಗಿ ಬೆರೆಸಿ ರಾಸುಗಳಿಗೆ ಕೊಡೋದು ಒಳ್ಳೆಯದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಂಧವರ ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿವೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ: ಭತ್ತ ಹಳೆ ಸೋನ ಮಸೂರಿ ಕನಿಷ್ಠ 1,900 ರೂಪಾಯಿಗಳಿಂದ ಗರಿಷ್ಠ 3,150 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ: ಹತ್ತಿ ಹೈಬ್ರಿಡ್ ಕನಿಷ್ಠ 8,000 ರೂಪಾಯಿಗಳಿಂದ ಗರಿಷ್ಠ 9,250 ರೂಪಾಯಿಗಳು. ಶೇಂಗಾ ಗುಂಗುರಿ 4,509 ರೂಪಾಯಿಗಳಿಂದ 5,529 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಗಳಿಂದ 2,400 ರೂಪಾಯಿಗಳು. ಭತ್ತ ರಾಜಹಂಸ 1,661 ರೂಪಾಯಿಗಳಿಂದ 1,711 ರೂಪಾಯಿಗಳು. ಭತ್ತ ಸೋನ ಮಸೂರಿ 1,412 ರೂಪಾಯಿಗಳಿಂದ 2,185 ರೂಪಾಯಿಗಳು. ಸೂರ್ಯಕಾಂತಿ 5,150 ರೂಪಾಯಿಗಳಿಂದ 6,500 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 5,900 ರೂಪಾಯಿಗಳಿಂದ 6,166 ರೂಪಾಯಿಗಳು. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ: ಒಣ ಮೆಣಸಿನಕಾಯಿ ಬ್ಯಾಡಗಿ 40,000 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ ಕನಿಷ್ಠ 2,264 ರೂಪಾಯಿಗಳಿಂದ ಗರಿಷ್ಠ 2,540 ರೂಪಾಯಿಗಳು. ರೈತ ಬಾಂಧವರ ಇದುವರೆಗೆ ಪೇಟೆ ದಾಣೆಯನ್ನು ಆಲಿಸಿದರೆ. ರೈತ ಬಾಂಧವರ ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಶ್ರೇಷ್ಠ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ಹಲೋ ಸ್ನೇಹಿತರೆ, ನಮಸ್ಕಾರ. ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕೇಳಿದ್ರೆ. ಅರೆ ಭಾರತ್, ಏನಾಯ್ತು? ಯಾಕೆ ಈ ತರ ಏದುಸಿರು ಬಿಡ್ತಾ ಇದೀಯಾ? ಅಯ್ಯೋ ಭಾರತಿ, ಏನ್ ಹೇಳಿ, ಯಾವತ್ತಿಂದ ಈ ಹೆಲ್ತ್ ಕೇರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡೋ ಅವತ್ತಿನಿಂದ ಅತಿ ಹೆಚ್ಚು ನಂಬರ್ ಗಳಿಸ್ಬೇಕು ಅಂತ ಹೇಳಿ ನಾನಂತೂ ಓಡ್ತಾನೆ ಇರ್ತೀನಿ ನೋಡು. ಓ ಹಾಗ ವಿಷಯ, ಅದಕ್ಕೆ ನಿಟ್ಟುಸಿರು ಬಿಡ್ತಾ ಇದೀನಿ ನೋಡು ಈಗ. ಒಂದ್ ವಿಷಯ ಗೊತ್ತಾ ಭಾರತ್, ಕಾಕತಾಳೀಯ ಅಂತಾರಲ್ಲ ಹಾಗೆ ಇವತ್ತಿನ ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಕೂಡ ಇಂತಹದೇ ಕೆಲವು ಅಪ್ಲಿಕೇಶನ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ಇದ್ರ ಸಹಾಯದಿಂದ ಮತದಾರರ ಬೇಕು ಬೇಡಗಳ ಬಗ್ಗೆ ಜೊತೆಗೆ ಮಾಹಿತಿಗಳನ್ನು ಕೂಡ ಪಡ್ಕೋಬಹುದಾಗಿದೆ. ಎಂತಹ ಮಾತು ಹೇಳಿದೆ ಹೇಳಮ್ಮ. ಏ ಶ್ರುತಿ, ಇವತ್ತು ನೀನು ಆಫೀಸಿನ ಅಪ್ಲಿಕೇಶನ್ ನಲ್ಲಿ ನನ್ನ ಆರ್ಡರ್ ಅನ್ನು ಕೂಡ ಹಾಕ್ಬಿಡು. ಪದೇ ಪದೇ ಹಾಕೋ ಇವತ್ತು ನನ್ನ ಫೋನು ಹ್ಯಾಂಗ್ ಆಗ್ತಾ ಇದೆ. ಅರೆ, ಈ ಫೋನ್ ಯಾವಾಗ ಬದಲಿಸ್ತೀಯಪ್ಪ? ಮಾಡ್ತೀನಪ್ಪ ಸುನೀಲ್, ನನ್ನ ಇಷ್ಟದ ಮೊಬೈಲ್ ವರ್ಷನ್ ಬಂದ ತಕ್ಷಣ ಖಂಡಿತ ಮಾಡ್ತೀನಿ. ಹೌದಪ್ಪ, ಸರಿ. ಈಗ ಯಾರ್ಯಾರು ಏನೇನ್ ಆರ್ಡರ್ ಮಾಡೋದಕ್ಕೆ ಇಚ್ಛೆ ಪಡ್ತೀರಾ ಬೇಗ ಬೇಗ ಹೇಳ್ಬಿಡ್ತೀರಾ? ನನಗೆ ಬ್ರೆಡ್ ರೋಸ್ಟ್ ಜೊತೆಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕು. ಏನಾಗ್ತಿದೆ ಇಲ್ಲಿ? ಬಾ ಕಲ್ಪನಾ, ಶ್ರುತಿ ನಮ್ಗೆಲ್ರಿಗೂ ಆರ್ಡರ್ ಮಾಡ್ತಿದ್ದಾಳೆ. ನನ್ನ ಟೈಮಿಂಗ್ ಸರಿಯಾಗಿದೆ, ನಂದು ಒಂದು ಆರ್ಡರ್ ಮಾಡ್ಬಿಡು ಪ್ಲೀಸ್. ಅಲ್ಲಪ್ಪ, ಎಲೆಕ್ಷನ್ ಆಗುತ್ತೆ ಅಂತ ನಾನು ಕೇಳಿದೀನಿ. ಹಾ, ನಾನು ಕೇಳ್ಪಟ್ಟೆ. ಹೌದು, ಸರಿಯಾಗೇ ಕೇಳಿದಿರಿ. ವೋಟರ್ ಐ ಡಿ ನಲ್ಲಿ ನನ್ನ ವಿಳಾಸ ಬದಲಾಯಿಸಬೇಕಾಗಿತ್ತು. ಯಾವತ್ತಾದ್ರೂ ರಜೆ ತಗೊಂಡು ಹೋಗ್ತೀನಿ. ಇದಕ್ಕೆ ರಜೆ ಯಾಕೆ ತಗೋಬೇಕು? ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ECI.GOV.in ಗೆ ಹೋಗಿ ಅಲ್ಲಿ ಎಡಗಡೆ ICT ಆಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಲೇ ಇಲ್ಲೇ ನೀನು ಕಾಫಿ ಕುಡಿತಾ ಕುಡಿತಾ ಶ್ರುತಿ ನಿನ್ನ ವಿಳಾಸನ ಬದಲಿಸಬಹುದು. ಆಹಾ, ಎಲ್ಲ ಇಲ್ಲಿ ನೋಡಿ, ಇದರಲ್ಲಿ ಹತ್ತು ಹಲವಾರು ಆಪ್ಷನ್ ಗಳಿವೆ. KYC ಆಪ್, ಸಿ ವಿಜಿಲ್ ಆಪ್, ಬೂತ್ ಆಪ್, PWD ಆಪ್, ವೋಟರ್ ಟರ್ನ್ ಔಟ್ ಆಪ್. ಮತ್ತೆ ಶ್ರುತಿ ತಗೋ, ನಿನಗೂ ಒಂದ್ ಆಪ್ ಇದೆ, ವೋಟರ್ ಹೆಲ್ಪ್ ಲೈನ್ ಆಪ್. ಇಲ್ಲಿ ನೋಡಿ, ಮಾತಾಡ್ತಾ ಮಾತಾಡ್ತಾ ನಮ್ಮ ಆರ್ಡರ್ ಕೂಡ ಬಂದೇ ಬಿಟ್ಟು. ವಾವ್, ನಾವು ನಿಜಕ್ಕೂ ಸರಿಯಾದ ಸಮಯಕ್ಕೆ ಸೇರಿದೀವಿ. ಇವತ್ತು ಆಕಾಶವಾಣಿಯ ಕಾರ್ಯಕ್ರಮ ಮತದಾತ ಜಂಕ್ಷನ್ ಅಲ್ಲಿ ಚುನಾವಣಾ ಆಯೋಗದ ಡೈರೆಕ್ಟರ್ ಐಟಿ ಶ್ರೀ ಅಶೋಕ್ ಕುಮಾರ್ ಅವರು ಮಾಹಿತಿ ನೀಡ್ತಾ ಇದ್ದಾರೆ. ಮೊಬೈಲ್ ಫೋನ್ ಕೆ ಮಾಧ್ಯಮ ಸೆ ವಿಭಿನ್ನ ಅಪ್ಲಿಕೇಶನ್ ಡೌನ್ಲೋಡ್ ಕರ್ ಬಿನಾ ಕಹೆಂಗೆ ಮತದಾನ ಸೆ ಜುಡಿ ಸಭಿ ಸುವಿಧಾಓಂ ಕಾ ಲಾಭ ಉಠಾ ಸಕ್ತಾ ಹೈ. ಐಸೆ ಹಿ ಕುಚ್ ಅಪ್ಲಿಕೇಶನ್ಸ್ ಕಿ ಜಾನ್ಕಾರಿ ದೇನಾ ಚಾಹೂಂಗಾ ಜಿಸ್ಸೆ ಮತದಾತಾ ಬಿನಾ ಕಿಸಿ ಪರೇಶಾನಿ ಕೆ ಅಪ್ನಾ ನಾಮ್ ವೋಟರ್ ಲಿಸ್ಟ್ ಮೇ ಜೋಡನೆ ಕೆ ಲಿಯೆ ಆವೇದನ್ ಕರ್ ಸಕ್ತಾ ಹೈ. ಇಸೆ ವೋಟರ್ ಹೆಲ್ಪ್ಲೈನ್ ಆಪ್ ಕಹತೆ ಹೈ. ಇಸ್ ಆಪ್ ಕೆ ಮಾಧ್ಯಮ ಸೆ ಆಪ್ ಅಪ್ನಾ ನಾಮ್ ಮತದಾತಾ ಸೂಚಿ ಮೇ ದೇಖ್ ಸಕ್ತೆ ಹೈ. ಅಗರ್ ಜಾನ್ಕಾರಿ ಮೇ ಕೋಯಿ ಗಲ್ತಿ ಆತಿ ಹೈ ತೋ ಇಸ್ಮೇ ಸುಧಾರ್ ಕರ್ನೆ ಕಾ ಆವೇದನ್ ಕರ್ ಸಕ್ತೆ ಹೈ. ಚುನಾವ್ ಲಡನೆ ವಾಲೆ ಸಭಿ ಪ್ರತ್ಯಾಶಿಯೋ ಕೆ ಬಾರೆ ಮೇ ಭೀ ಜಾನ್ಕಾರಿ ಇಸಿ ಆಪ್ ಸೆ ಮಿಲ್ ಜಾತಿ ಹೈ. ಚುನಾವ್ ಪರಿಣಾಮ ಕಿ ಸಭಿ ಜಾನ್ಕಾರಿ ಭೀ ಯಹಾಂ ಪರ್ ದೇಖ್ ಸಕ್ತೆ ಹೈ. ಇಸಿ ಪ್ರಕಾರ ಏಕ್ ಔರ್ ಮಹತ್ವಪೂರ್ಣ ಆಪ್ ಹೈ ಸಿ ವಿಜಿಲ್, जो नागरिकों को यह सुविधा देता है कि मतदान के दिन अगर पोलिंग बूथ पर यदि कोई गड़बड़ी दिखे तो वोटर इससे संबंधित फोटो या वीडियो बनाकर सी विजिल पर डाल सकता है. भारत निर्वाचन आयोग हर ऐसी शिकायत पर एक निश्चित समय के अंदर तुरंत कार्रवाई करता है. ಚುನಾವಣಾ ಆಯೋಗ ನಮಗೋಸ್ಕರ ಎಂತಹ ಉಪಯುಕ್ತವಾದ ಆಪ್ಗಳನ್ನ ಸಿಗೋ ಹಾಗೆ ಮಾಡಿದೆ, ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಅನ್ಸುತ್ತೆ. ಸ್ನೇಹಿತರೆ, ಈ ಅಪ್ಲಿಕೇಶನ್ ನಿಂದ ಯಾರ್ಯಾರು ಲಾಭವನ್ನ ಪಡೆದಿದ್ದಾರೋ ಈಗ ಸಮಯ ಬಂದಿದೆ ಅವರ ಎಕ್ಸ್ಪೀರಿಯನ್ಸ್ ಅನುಭವಗಳನ್ನ ಕೇಳೋದಕ್ಕೆ. ಮೇರಾ ನಾಮ ಪ್ರತೀಕ್ ಹೇ ಔರ್ ಮೇ ಮಧ್ಯ ಪ್ರದೇಶ ಕಾ ರಹನೆ ವಾಲಾ ಹೂ. ಮೇರೆ ಗಾಂವ್ ಮೇ ಮೇರೆ ದೋಸ್ತ್ ಕೆ ಜೋ ಪಿತಾ ಹೈ ವೋ ಏಕ್ ಕ್ಯಾಂಡಿಡೇಟ್ ಕಾ ಖೂಬ್ ಪ್ರಚಾರ ಪ್ರಸಾರ ಕರ್ತೆ ರಹತೆ ಹೈ. ಲೇಕಿನ್ ಚುನಾವ್ ಆಯೋಗ ಕಿ ಜಬ್ ಉನ್ಹೋನೆ ನೋ ಯೋರ್ ಕ್ಯಾಂಡಿಡೇಟ್ ಆಪ್ ದೇಖಿ ಔರ್ ಉಸ್ಕಾ ಇಸ್ತೇಮಾಲ್ ಕಿಯಾ ಔರ್ ಉಸ್ ಪರ್ ಉನ್ಹೋನೆ ಉಸ್ ಕ್ಯಾಂಡಿಡೇಟ್ ಕೆ ಅಪರಾಧಿಕ ರಿಕಾರ್ಡ್ಸ್ ಕೆ ಬಾರೆ ಮೇ ದೇಖಾ ತೋ ಅಬ್ ಉನ್ಹೋನೆ ಅಪ್ನಾ ವಿಚಾರ ಬದಲ್ ಲಿಯಾ ಹೈ. ಅಬ್ ಇಸ್ಕೆ ಬಾದ್ ಸೆ ಹಮಾರೆ ಪೂರೆ ಗಾಂವ್ ಮೇ ಚುನಾವ್ ಆಯೋಗ ಕಿ ಇಸ್ ಪಹಲ್ ಕಾ ಇಸ್ತೇಮಾಲ್ ಖೂಬ್ ಕಿಯಾ ಜಾ ರಹಾ ಹೈ. मेरा नाम जोगिंदर सिंह है. सी विजिल ऐप तो बहुत अच्छा ऐप है. चुनाव के टाइम पे वोटर्स को लुभाने के लिए पैसा और पार्टीज खूब चलती है. मैंने सी विजिल ऐप के बारे में भी सुना है. अभी यूज करने का मौका तो नहीं मिला, लेकिन अगले चुनावों में इस ऐप को यूज करके गलत कैंडिडेट को कभी भी नहीं जीतने देंगे. मेरा नाम फरहत खान है. मैंने KYC ऐप को देखा और उसमें मैंने ये जाना कि आप अपने कैंडिडेट के बारे में बहुत अच्छे से जानकारी ले सकते हैं. हमारी तरफ लोग वोट मांगने के लिए आए थे, लेकिन हमें पता नहीं था कि उनकी कोई आपराधिक गतिविधि में तो वो इन्वॉल्व नहीं थे. जब मैंने पता किया तो उसके बाद मैं सही इंसान को चुन पाई. मेरा नाम अरविंद कुमार है. PWD ऐप से हमें बहुत फायदा हुआ. मेरे दादाजी की उम्र 100 वर्ष है. आजादी से पहले उन्हें वोटिंग का सपना देखा था और आजादी के बाद से सभी इलेक्शन में हिस्सा भी लिया. इस उम्र में भी पिछले चुनाव में उन्होंने बूथ पे जाकर ही वोट डालने की इच्छा जताई. ऐप के माध्यम से हमने बूथ पे व्हीलचेयर का इंतजाम भी करवा लिया और दादाजी ने वोट भी डाला. उनकी आंखों की खुशी देखते ही बनती थी. स्नेहितरे, ई मतदाता जंक्शन कार्यक्रम नमगागी इदे. बन्नी ईगा सेलिब्रिटी आइकॉन ಮತ್ತು ಖ್ಯಾತ ನಟರಾದ ಅಮೀರ್ ಖಾನ್ ಅವರು ಏನ್ ಹೇಳ್ತಾರೆ ಕೇಳೋಣ. ಅಕ್ಸರ್ ಭೂಲ್ ಜಾತೆ इस वोट के अधिकार को हम तक पहुंचाने के लिए हमारे पूर्वजों ने कितनी बड़ी बड़ी कुर्बानियां दी थी। इसलिए उनको याद करते हुए, उनकी कुर्बानियों को याद करते हुए, आज मैं आपके सामने एक शपथ लेना चाहूंगा। ये मेरे हाथ में तिरंगे के रंग के 3 धागे हैं, इन्हें मैं अपनी कलाई पर बांधूंगा। ये नाजुक धागे उस मजबूत शपथ का प्रतीक है कि मैं न डर से, न दबाव से, न धर्म जाति के नाम पर, न पैसों के लिए, न किसी और लालच के लिए, मैं अपना वोट नहीं बेचूंगा। और ये धागे मेरी कलाई से तब तक नहीं उतरेंगे जब तक मैं इन्हीं हाथों से आने वाले चुनाव में वोट न डाल दूं। ये मेरी शपथ है अपने आप को, अपने वतन को, और मेरी चाहत है कि आप भी इस शपथ में मेरा साथ दें। जय हिंद। वाह, इंत हृदय स्पर्शियाद संदेशवन्न नम्म ई सेलिब्रिटी ऐकॉन आमिर खान अवरु हेळिद्रल्ल। ಈಗ ನಮ್ಮ ಸಿಟಿಜನ್ ಐಕಾನ್ ಸರದಿ ಇವರೇನು ನಮ್ಮೊಂದಿಗೆ ಹಂಚಿಕೊಳ್ತಾರೆ, ಬನ್ನಿ ಕೇಳೋಣ. ಹಲೋ ಎವ್ರಿವನ್, ಮೇರಾ ನಾಮ ಸಾಕ್ಷಿ ಪಾಂಡೆ ಹೇ, ಮೈ ಶಾಹಪುರ್ ಸುಹಾವಲ್ ಅಯೋಧ್ಯಾ ಉತ್ತರ ಪ್ರದೇಶ ಸೇ ಬೋಲ್ ರಹಿ ಹೂ ಔರ್ ಮೈ ಸ್ಟಡಿ ಕರ್ತಿ ಹೂ. ಮೈ ಆಜ್ ಇಸ್ ಕಾರ್ಯಕ್ರಮ ಸೇ ಜುಡ್ಕರ್ ಖುದ್ ಕೋ ಬಹುತ್ ಜ್ಯಾದಾ ಭಾಗ್ಯಶಾಲಿ ಮಹಸೂಸ್ ಕರ್ ರಹಿ ಹೂ. ಮೈ ಕುಛ್ ಲೈನೆ ಇಸ್ ಪ್ರೋಗ್ರಾಮ್ ಕೋ ಔರ್ ಆಪ್ ಲೋಗೋ ಕೋ ಸುನಾನಾ ಚಾಹತಿ ಹೂ. ಮತದಾನ ಮೇರಾ ಅಧಿಕಾರ, ಮತದಾನ ಮೇರಿ ಜಿಮ್ಮೇದಾರಿ, ಸಚ್ಚೆ ಕೋ ಚುನಿಯೆ ಔರ್ ಅಚ್ಚೆ ಕೋ ಚುನಿಯೆ, ಅಪ್ನೆ ಏಕ್ ವೋಟ್ ಕಿ ಅಹಮಿಯತ್ ಕೋ ಸಮಜಿಯೆ. ಸಬ್ ಕಾಮೋ ಕೋ ಛೋಡ್ ಕರ್ ಕರ್ನಾ ಹೈ ಯಹ ಕಾಮ್, ಏಕ್ ದಿವಸ್ ಮತದಾನ ಕಾ ಬಾಕಿ ದಿನ ಆರಾಮ್. ಈಟ್ ಏಕ್ ಸೇ ಏಕ್ ಜುಡ್ ಬನೆ ಮಹಲ್ ಆಕಾರ, ಏಕ್ ಏಕ್ ಮತ ಸೇ ಬನೆ ಪ್ರಜಾತಂತ್ರ ಸರ್ಕಾರ. तो मैं आप लोगों से निवेदन करना चाहूंगी कि अपने एक वोट की वैल्यू को समझिए और मतदान देने जरूर जाइए. थैंक यू. लोकतंत्र की पहली ताकत है हमारा मतदान, जिम्मेदार यहाँ हर नागरिक की, यही तो है पहचान. अपने विवेक से उसे ही चुनोगे जिसमें ना हो कोई. ಕೇಳುಗರೆ, ಈ ಮನೆಯಲ್ಲಿ ಏನೋ ಸಂಭಾಷಣೆ ನಡೀತಾ ಇದೆಯಲ್ಲ, ಏನದು? ಅಯ್ಯೋ ರವಿ, ಏನ್ ಕಾಲ ಬಂತಪ್ಪ, ಯಾವಾಗ ನೋಡಿದ್ರವಾಗ ಫೋನ್ ನಲ್ಲೇ ಮುಳುಗಿರ್ತೀಯ. ಅಮ್ಮ, ನೀವಂತೂ ನನ್ ಯಾವಾಗ್ಲೂ ಬೈತಾನೇ ಇರ್ತೀರಿ. ನಿಮ್ಗ್ ಗೊತ್ತಾ ನಾನು ಈ ಫೋನ್ ನಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ? ಇನ್ನೇನು, ಯಾವ್ದೋ ಗೇಮ್ ಮಾಡ್ತಿರ್ತೀಯ? ಇಲ್ಲ ಇಲ್ಲ ಇಲ್ಲ, ನನ್ ಪ್ರೀತಿ ಮಮ್ಮಿ, ಇಲ್ಲಿ ನೋಡಿ, ನಾನು ಇಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಕೆಲವು ಅಪ್ಲಿಕೇಶನ್ ಗಳನ್ನ ನೋಡ್ತಾ ಇದ್ದೀನಿ. ಹೌದಾ, ಹಾಗಾದ್ರೆ ನನ್ಗೂ ಸ್ವಲ್ಪ ಹೇಳ್ಕೊಡು. ಅದೇ ಸಾಧ್ಯ, ಸಂಜೆ ಚುನಾವಣಾ ಚಿಕ್ಕಪ್ಪ ಹಾಗೂ ಕಲ್ಪನಾ ಅಕ್ಕ ಮನೆ ಬರ್ತಾರಲ್ವಾ, ಆಗ ಹೇಳ್ತೀನಿ. ಇವತ್ತು ಕ್ವಿಜ್ ಇದೆಯಲ್ವಾ ನೋಡು, ಇವತ್ ಸಂಜೆ ಬರೋರಿದ್ದ ಚುನಾವಣಾ ಚಿಕ್ಕಪ್ಪ ಮತ್ತೆ ಕಲ್ಪನಾ ಅಕ್ಕ ಈಗ್ಲೇ ಬಂದಿದ್ದಾರೆ. ಹೂ ಮತ್ತೆ ರವಿ, ನೀನು ಕ್ವಿಜ್ ಗೆ ರೆಡಿ ಆಗಿದ್ಯಾ? ಹಾಗೆ ಸೋಲೋದಕ್ಕೂ? ಓ, ನಾನ್ ಯಾಕೆ ಸೋಲ್ಲಿ, ಎಲ್ಲ ವಿಷಯ ತಿಳ್ಕೊಂಡಿದೀನಿ ನಾನು. ಅರೇ ರವಿ, ನಿನ್ನ ಅಕ್ಕ ನಿನ್ನ ರೇಗಿಸ್ತಾ ಇದ್ದಾಳ ಕಣಪ್ಪ ಅಷ್ಟೇ. ಹ್ಮ್, ಸರಿ, ಹಾಗಿದ್ರೆ ಕ್ವಿಜ್ ಶುರು ಮಾಡೋಣವಾ? ಹಾ ರವಿ, ಇಲ್ಲಿದೆ ನೋಡು ನಿನ್ನ ಮೊದಲ ಪ್ರಶ್ನೆ. ಒಬ್ಬ ಮತದಾರನಿಗೆ ವೋಟರ್ ಹೆಲ್ಪ್ ಲೈನ್ ಆಪ್ ನಲ್ಲಿ ಯಾವ ಯಾವ ಆಪ್ಷನ್ಸ್ ಇರುತ್ತೆ ಅಂತ. ನಿನ್ನ ಸಮಯ ಈಗ ಸ್ಟಾರ್ಟ್ ಆಗುತ್ತೆ. ಈ ಅಪ್ಲಿಕೇಶನ್ ನಲ್ಲಿ ಮತದಾತ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ, ಎಪಿಕ್ ನಂಬರ್ ಹಾಕಿ ಅಥವಾ ಅವರ ಡೀಟೇಲ್ಸ್ ಅನ್ನ ಹಾಕಿ ವೋಟ್ ರಿಜಿಸ್ಟ್ರೇಷನ್, ಟ್ರಾನ್ಸ್ಫರ್, ಶಿಫ್ಟಿಂಗ್ ಎಲ್ಲಾನು ಆನ್ಲೈನ್ ನಲ್ಲಿನೇ ಮಾಡಬಹುದು. ಇದರ ಜೊತೆಗೆ ಚುನಾವಣಾ ಘೋಷಣೆ, ತಮ್ಮ ಪೋಲಿಂಗ್ ಸ್ಟೇಷನ್ ಮಾಹಿತಿ ಮತ್ತು ತಮ್ಮ ಬಿಎಲ್ಒ ಅಂತಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ನ ಮಾಹಿತಿ ಕೂಡ ತಿಳ್ಕೋಬಹುದು. ಡಿಜಿಟಲ್ ಫೋಟೋ ವೋಟರ್ ಸ್ಲಿಪ್ ಕೂಡ ತೆಗಿಬಹುದು. ರಾಜಕೀಯ ಪಾರ್ಟಿಗಳ ಉಮೇದುವಾರರ ಬಗ್ಗೆನೂ ಕೂಡ ಮಾಹಿತಿ ಪಡಿಬಹುದು. ಅಲ್ಲದೆ ನಿಮ್ಮ ಫೇವರೇಟ್ ಕೆಲಸ ಅಂದ್ರೆ ಪೋಲಿಂಗ್ ದಿಂದೊಂದು ಸೆಲ್ಫಿ ತಗೊಂಡು ಅದನ್ನ ಅಪ್ಲೋಡ್ ಕೂಡ ಮಾಡಬಹುದು ಮತ್ತು ಎಲೆಕ್ಷನ್ ರಿಸಲ್ಟ್ ಕೂಡ ಇದರಲ್ಲಿ ತಿಳ್ಕೋಬಹುದು. ಅಲ್ಲದೆ ನಿಮ್ಗೆ ಏನಾದರೂ ದೂರು ಕೊಡೋದಿದ್ರೆ ಅದನ್ನು ಕೂಡ ಆನ್ಲೈನ್ ಅಲ್ಲೇ ಕೊಡಬಹುದು. ಇವಿಎಂ ಹೇಗ್ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ಇರೋ ರವಿ, ಇರೋ, ಸ್ವಲ್ಪ ಎನರ್ಜಿನ ನನ್ನ ಪ್ರಶ್ನೆಗಳಿಗೋಸ್ಕರ ನುವೇ ಇಟ್ಕೋ. ಏನೋ, ಈಗ ನನ್ನ ಪ್ರಶ್ನೆ ಏನ್ ಮಗು, ಈ ಪ್ರಶ್ನೆ ನಿನಗೆ, ಯಾವ ಅಪ್ಲಿಕೇಶನ್ ಈ ಮಾಹಿತಿಗಳು, ಈಗ ನಾನು ಹೇಳ್ತೀನಲ್ಲ ಈ ಮಾಹಿತಿಗಳನ್ನೆಲ್ಲ ಕೊಡಬಹುದು ಅಂತ ಹೇಳ್ತೀಯ? ಅಂದ್ರೆ ಯಾವ ಪಾರ್ಟಿ ವೋಟ್ ಬದಲು ನೋಟ್ ಕೊಡ್ತಾ ಇದೆ, ಅಥವಾ ಯಾವ ಪಾರ್ಟಿ ಆಲ್ಕೋಹಾಲ್ ಅಂದ್ರೆ ಮದ್ಯ ಇದೆಯಲ್ಲ ಅದನ್ನ ಹಂಚ್ತಾ ಇದೆ, ಅಥವಾ ಎಲ್ಲಿ ಹೇಟ್ ಸ್ಪೀಚ್ ನೀಡ್ತಾ ಇದ್ದಾರೆ, ಎಲ್ಲಿ ನೀಡಿದ್ರು, ಯಾರು ನೀಡಿದ್ರು, ಎಲ್ಲಿ ಫೇಕ್ ಅಥವಾ ಪೇಡ್ ನ್ಯೂಸ್ ಓಡ್ತಾ ಇದೆ, ಇವನ್ನೆಲ್ಲ ಯಾವ ಆಪ್ ಕೊಡಬಹುದು ಹೇಳ್ತೀಯಾ? ಇದು